ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಟೊಮೆಟೊ ಬೆಳೆಯಲ್ಲಿ ಕೀಟಪೀಡೆ ನಿರ್ವಹಣೆ. ಈ ವಿಷಯವಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ತಜ್ಞರಾದ ಡಾ ಎನ್ ಅಶ್ವಥ ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ ರೆಡ್ಡಿ ಅವರೇ. ನಮಸ್ಕಾರ, ಧನ್ಯವಾದಗಳು. ಟೊಮೆಟೊ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು. ಈ ಟೊಮೆಟೊವನ್ನು ಬೆಳೆಯುವಾಗ ಹಲವಾರು ಕೀಟಪೀಡೆಗಳು ಬರೋದನ್ನು ನಾವು ಕಾಣ್ತೀವಿ. ಹೌದು. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇದರಿಂದ ಸಾಕಷ್ಟು ಇಳುವರಿಯ ನಷ್ಟವನ್ನು ಅನುಭವಿಸ್ತಾರೆ. ಮತ್ತು ವಿಶೇಷವಾಗಿ ಅವರು ಈ ರಾಸಾಯನಿಕಗಳಿಗೆ ಮೊರೆ ಹೋಗ್ತಾರೆ. ಆದರೆ ತಾವು ತಜ್ಞರು ಈ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಹೇಳ್ತಾ ಇರ್ತೀರಿ. ಬರೀ ರಾಸಾಯನಿಕ ಮಾತ್ರ ಅಲ್ಲದೆ ಬೇರೆ ಬೇರೆ ವಿಧಾನಗಳನ್ನು ಕೂಡ ಅನುಸರಿಸಬೇಕಾಗತ್ತೆ ಅಂತ. ಆದ್ದರಿಂದ ಇವತ್ತು ಈ ಟೊಮೆಟೊ ಬೆಳೆಯಲ್ಲಿ ಸಮಗ್ರ ಕೀಟ ಹತೋಟಿ ಕ್ರಮಗಳ ಬಗ್ಗೆ ತಾವು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ಟೊಮೆಟೊ ಬೆಳೆಯಲ್ಲಿ ಕಂಡುಬರುವಂಥ ಪ್ರಮುಖವಾದ ಕೀಟಗಳು ಯಾವ್ಯಾವು ಅಂತೀರಿ? ಟೊಮೆಟೊ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕೀಟಗಳಂತಂದರೆ ಕಾಯಿಕೊರೆ ಹುಳ, ಬಿಳಿನೊಣ, ಜಿಗಿಹುಳ, ಏನು, ಎಲೆ ಸುರಂಗ ಕೀಟ, ಎಲೆ ತಿಂತಕ್ಕಂಥ ಕೀಟ, ಕೆಂಪು ಜೇಡ ನುಸಿ, ಥ್ರಿಪ್ಸ್ ನುಸಿ, ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ನಮ್ಮ ಭಾರತ ದೇಶಕ್ಕೆ ಬಂದಂಥ ದಕ್ಷಿಣ ಅಮೆರಿಕದ ಎಲೆ ಸುರಂಗ ಕೀಟ. ಹಾಂ ಹಾಂ ಹಾಂ, ಇವು ಮುಖ್ಯವಾದ ಕೀಟಪೀಡೆಗಳು ಅಂತ ಹೇಳಬಹುದು. ಹೌದು. ಹಾಂ ಹಾಂ ಹಾಂ. ಇನ್ನು ಟೊಮೆಟೊ ಬೆಳೆಯಲ್ಲಿ ಬೆಳೆಯ ಯಾವ್ಯಾವ ಹಂತಗಳಲ್ಲಿ ಈ ಕೀಟಪೀಡೆಗಳು ಕಂಡುಬರ್ತವೆ ಅಂತೀರಿ? ಪ್ರಮುಖ ಕೀಟಗಳು ಟೊಮೆಟೊ ಬೆಳೆಯ ಸಸಿ ಮಡಿಯಿಂದ ಹಿಡಿದು ಕೊನೆ ಕೊಯ್ಲುವರೆಗೂ ಎಲ್ಲ ಹಂತಗಳಲ್ಲೂ ಈ ಕೀಟಗಳು ನಮ್ಮ ಬೆಳೆಯನ್ನು ಬಾಧಿಸ್ತವೆ. ಓ, ಪ್ರಾರಂಭದಿಂದಲೂ ಕೂಡ ಇವು ಬರ್ತವೆ ಅಂತ. ಹೌದು ಹೌದು. ಇನ್ನು ಈ ಟೊಮೆಟೊಗೆ ಬರುವಂಥ ಈ ಕೀಟಪೀಡೆಗಳನ್ನು ಯಾವ ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೋಬೋದು ಅಂತೀರಿ? ಈ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕೀಟಗಳನ್ನು ರಸ ಇರೋ ಕೀಟಗಳು, ಎಲೆ ತಿನ್ನೋ ಕೀಟಗಳು ಹಾಗೂ ಕಾಯಿಕೊರೆಯುವ ಕೀಟಗಳಿಂದ ನಾವು ವಿಂಗಡಣೆ ಮಾಡ್ಬೋದು. ಇನ್ನು ಈ ಟೊಮೆಟೊ ಬೆಳೆಯಲ್ಲಿ ಕಂಡುಬರುವಂಥ ರಸ ಹೀರೋ ಕೀಟಗಳು ಯಾವ್ಯಾವು ಅಂತೀರಿ? ಸೊ ರಸ ಹೀರೋ ಕೀಟಗಳಲ್ಲಿ ಪ್ರಮುಖವಾದ್ದು ಬಿಳಿ ನೊಣ, ಅದನ್ನು ಬೆಮಿಸಿಯಾ ಟಬಾಸಿ ಅಂತ ನಾವು ಬೊಟಾನಿಕಲ್ ನೇಮ್ ಅಂತ ಹೇಳ್ತೀವಿ, ಜಿಗಿಹುಳ, ಏನು, ಕೆಂಪು ಜೇಡ ನುಸಿ, ಥ್ರಿಪ್ಸ್ ನುಸಿ ಅಂತ ಮುಂತಾದವುಗಳನ್ನ ರಸ ಹೀರೋ ಕೀಟಗಳಿಂದ ನಾವು ವರ್ಗೀಕರಣ ಮಾಡ್ತೀವಿ. ಅಂದರೆ ಈಗ ಟೊಮೆಟೊ ಬೆಳೆಯಲ್ಲಿ ಈ ರಸ ಹೀರೋ ಕೀಟಗಳು ಕಂಡುಬಂದಾಗ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಸೊ ಈ ರಸ ಹೀರೋ ಕೀಟಗಳು ಪ್ರಾರಂಭದಲ್ಲಿ ಏನು ಮಾಡ್ತವೆ ಅಂದರೆ ಪ್ರೌಢ ಮತ್ತು ಅಪ್ಸರ ಕೀಟಗಳು, ಅಪ್ಸರ ಕೀಟ ಅಂತಂದರೆ ಮರಿಕೀಟ ಅಂತ ಹೇಳ್ತೀವಿ, ಇವುಗಳು ಎಲೆ ತಳಭಾಗದಲ್ಲಿ ಗುಂಪು ಗುಂಪಾಗಿದ್ದು ಅವು ರಸ ಇರೋ ಕೀಟಗಳು ಆಗಿರೋದ್ರಿಂದ ಪತ್ರ ಹರಿತ ಸಮೇತ ರಸ ಇರೋದ್ರಿಂದ ಎಲೆ ತಳಭಾಗದಲ್ಲಿದ್ದು ರಸ ಇರೋದ್ರಿಂದ ಏನಾಗುತ್ತೆ, ರಸ ಇರೋ ಒಂದು ಪ್ರಕ್ರಿಯೆಯಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಬಿಳಿ ಮಚ್ಚೆಗಳನ್ನು ನಾವು ಕಾಣ್ಬೋದು. ನಂತರ ಹಾನಿ ತೀವ್ರವಾದಂತೆಲ್ಲ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಹಸಿರು ಬಣ್ಣವನ್ನು ಕಳೆದುಕೊಂಡು ಕ್ರಮೇಣ ಒಣಗೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದಂದರೆ ಈ ಬಿಳಿ ನೊಣ ರಸ ಈರಿದಂಥ ರೋಗಬಾಧಿತ ಗಿಡಗಳಿಂದ ನಂಜಾಣು ರೋಗವನ್ನು ಹರಡಲಿಕ್ಕೆ ಇದು ಸಹಾಯ ಮಾಡ್ತದೆ, ವಾಹಕಗಳಾಗಿ ಕೆಲಸ ಮಾಡುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಬಿಳಿ ನೊಣನ ನಿರ್ಲಕ್ಷ್ಯ ಮಾಡುವ ಹಾಗೆ ಇಲ್ಲ. ಇದು ಪ್ರಮುಖವಾದಂತಹ ಒಂದು ಕೀಟ ಆಗ್ತದೆ. ಯಾಕಂದ್ರೆ ಒಂದು ಸಲ ನಮಗೆ ನಂಜಾನು ರೋಗ ಹರಡಿದ್ದೇ ಆದ್ರೆ ಅದನ್ನ ನಿಯಂತ್ರಿಸಲು ಭಾರಿ ತುಂಬಾ ಕಷ್ಟ ಆಗ್ತದೆ. ಅದರಿಂದ ರೈತರು ಸಂಕಷ್ಟಕ್ಕೊಳಗಾಗುವ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಅದೇ ರೀತಿ ಥ್ರಿಪ್ಸ್ ನುಸಿ ಕೂಡ, ಥ್ರಿಪ್ಸ್ ಟಬಾಸೆ ಅಂತ ನಾವು ಏನ್ ಅಂತೀವೋ ಅದು ಕೂಡ ರಸ ಇರುವಂತಹ ಕೀಟಗಳೇ. ಇದು ಸಹ ಒಂದು ನಂಜಾನು ರೋಗಕ್ಕೆ ವಾಹಕಗಳಾಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಈ ಥ್ರಿಪ್ಸ್ ನುಸಿ ಕೂಡ ಟಾಸ್ಪೋ ವೈರಸ್ ಅಥವಾ ಟಾಪ್ಸೋ ನಂಜಾಣು ರೋಗವನ್ನು ಹರಡೋದ್ರಿಂದ ಇದು ಕೂಡ ನಮ್ಮ ರೈತರಲ್ಲಿ ಸಂಕಷ್ಟಕ್ಕೆ ಒಳಗಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಈ ರಸ ಇರೋ ಕೀಟಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಕಾಲದಲ್ಲಿ ನಾವು ನಿರ್ವಹಣಾ ಕ್ರಮಗಳು ತಗೊಂಡಿದ್ದಾದ್ರೆ ಸೊ ಇದರಿಂದ ಪಾರಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ನಾವು ಈ ಬಿಳಿ ನೊಣಗಳನ್ನ ಹತೋಟಿಯಲ್ಲಿ ಮಾಡಲಿಲ್ಲ ಅಂದ್ರೆ ಎಲೆಗಳ ಮುರುಳು ರೋಗ ಉಂಟಾಗ್ಬಿಡುತ್ತೆ. ಹೌದು ಹೌದು, ಒಂದು ರೀತಿ ಕುಬ್ಜ ಆಗ್ಬಿಡುತ್ತೆ ಗಿಡ, ನಂಜಾಣು ರೋಗ. ಅಂದ್ರೆ ಈ ರಸ ಹೀರುವಂತ ಕೀಟಗಳನ್ನ ತಾವು ತಿಳಿಸಿದ್ರಲ್ಲ, ಮತ್ತೆ ಅವುಗಳ ಬಾಧೆನೂ ಕೂಡ ಸಾಕಷ್ಟು ವಿವರವಾಗಿ ತಾವು ತಿಳಿಸಿದ್ರಿ, ಇವುಗಳ ಒಂದು ನಿರ್ವಹಣಾ ಕ್ರಮಗಳನ್ನ ಹೇಗೆ ಮಾಡಬೇಕಾಗತ್ತೆ ಅಂತೇಳಿ. ಈಗ ರಸ ಇರೋ ಕೀಟಗಳು ಪ್ರಾರಂಭದಿಂದ ಸಸಿ ಮಡಿಯಿಂದ ಹಿಡಿದು ಗಿಡ ಬೆಳವಣಿಗೆ ಆಗತ್ತ ಮಗ್ಗುವ ಕಾಯಿ ಬರೋ ತನಕನೂ ಬಾಧಿಸ್ತಾ ಇರ್ತವೆ. ಇವುಗಳನ್ನ ನಾವು ಹತೋಟಿಯಲ್ಲಿ ಇಡಬೇಕಾದ್ರೆ ಅಥವಾ ನಂಜಾಣು ರೋಗ ಹರಡೋದನ್ನ ನಾವು ಪ್ರಾರಂಭದಲ್ಲೇ ತಪ್ಪಿಸ್ಬೇಕನ್ನೋದಾದ್ರೆ ಟೊಮೆಟೊ ಸಸಿಗಳನ್ನ ಸಸಿ ಮಡಿಯಲ್ಲೇ ನಾವು ಬೆಳೆಸಬೇಕಾದ್ರೆ 200 ಗೇಜಿನ ಸೈಜಿನ ನೈಲಾನ್ ಪರದೆಯನ್ನು ಒದಿಸಿ ಅದ್ರ ಕೆಳಗೆ ನಾವು ಸಸಿ ಮಡಿಯನ್ನು ಮಾಡಿದ್ದೆ ಆದರೆ ಈ ಬಿಳಿ ನೊಣಗಳು ಒಳಗೆ ಗಿಡಕ್ಕೆ ಸಂಪರ್ಕ ಬರೋಕ್ಕೆ ಸಾಧ್ಯ ಆಗದೇನೆ ಈ ನಂಜಾಣು ರೋಗ ಹರಡತಕ್ಕಂತ ಪ್ರಕ್ರಿಯೆಯನ್ನು ನಾವು ತಪ್ಪಿಸಬಹುದು, ಪ್ರಾರಂಭದಲ್ಲೇ ತಪ್ಪಿಸಬಹುದು. ನಂತರ ಆಗ್ತಕ್ಕಂತ ನಷ್ಟವನ್ನು ನಾವು ಪ್ರಾರಂಭದಲ್ಲೇ ತಪ್ಪಿಸಬಹುದಾಗಿದೆ. ಆಮೇಲೆ ನಾನು ಆಗ್ಲೇ ಹೇಳಿದ ಹಾಗೆ ಸೊ ಈ ರಸ ಇರೋ ಕೀಟಗಳು ಎಲೆ ತಳಭಾಗದಲ್ಲಿ ಇರೋದ್ರಿಂದ ಗುಂಪು ಗುಂಪಾಗಿರೋದ್ರಿಂದ ಸೊ ಅದು ಚಟುವಟಿಕೆ ಕಡಿಮೆ ಇರೋಂಥ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಸಮಯದಲ್ಲಿ ಎಲೆ ಸಮೇತ ಗುಂಪು ಗುಂಪಾಗಿರ್ತಕ್ಕಂಥ ಪ್ರೌಢ ಮತ್ತು ಮರಿಕೀಟಗಳು ಏನು ಗುಂಪಾಗಿರ್ತವೋ ಆ ಎಲೆ ಸಮೇತ ಕಿತ್ತು ನಾವು ನಾಶಪಡಿಸೋದ್ರಿಂದನೂ ಕೂಡ ಇದನ್ನು ಹತೋಟಿ ಮಾಡಬಹುದಾಗಿದೆ. ಆ ಕ್ರಮವನ್ನು ಕೂಡ ಅನುಸರಿಸಬಹುದು. ಅದಲ್ಲದೇ ನಂತರ ನಾವು ಸಸಿ ಮಡಿಯಿಂದ ಸಸಿ ಪೈರನ್ನು ನಾವು ಕಿತ್ತು ಮುಖ್ಯ ಜಮೀನಲ್ಲಿ ನಾಟಿ ಮಾಡೋಂಥ ಸಮಯದಲ್ಲೂ ಕೂಡ ನಾವು ಸಸಿ ಮಡಿಯಿಂದ ತೆಗೆದಂಥ ಸಸಿಗಳನ್ನ ಸೊ ಇಮಿಡಾಕ್ಲೋರೋಪಿಡ್ ಎಂಬ ಕೀಟನಾಶಕಗಳ ಉಪಚರಿಸಿ ನಂತರ ನಾಟಿ ಮಾಡೋದ್ರಿಂದ ಕೂಡ ನಾಟಿ ಆದ 20-25 ದಿವಸಗಳವರೆಗೂ ನಮಗೆ ನಮ್ಮ ಬೆಳೆ ರಕ್ಷಣೆ ಸಿಗುತ್ತೆ. ಅಲ್ಲಿ ತನಕನೂ ನಾವು ಯಾವುದೇ ನಿಶ್ಚಿಂತೆಯಿಂದ ನಾವು ನಮ್ಮ ಬೆಳೆನ ಕಾಪಾಡ್ಕೊಳ್ಬಹುದಾಗಿದೆ. ಅದಲ್ಲದೇ ಅಗತ್ಯವಿದ್ದರೆ ಅಂತರ್ವ್ಯಾಪಿ ಕೀಟನಾಶಕಗಳಾದ ಡೈಮಿಥೋಯ್ಟ್ 1.7 ಮಿಲಿಲೀಟರ್, ಆಕ್ಸಿಡೆಮಿಟಾನ್ ಮಿಥಲ್ ಮೆಟಾಸಿಸ್ಟಾಕ್ ಅಂತ ಟ್ರೇಡ್ ನೆಮಲ್ ಸಿಗುತ್ತೆ, ಅದು 1 ಮಿಲಿ ಪ್ರತಿ 1 ಲೀಟರ್ ನೀರಲ್ಲಿ ಬೆರೆಸಿ, ಅಥವಾ 1 ಗ್ರಾಮ್ ಅಸಿಫೇಟ್ ಪ್ರತಿ 1 ಲೀಟರ್ನಲ್ಲಿ ಬೆರೆಸಿ ನಾವು ಸಿಂಪಡಿಸಿದ್ದೆ ಆದರೆ ಈ ರಸ ಇರೋ ಕೀಟಗಳನ್ನ ನಾವು ಈಸಿಯಾಗಿ ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ. ಹೌದು ಹೌದು ಹೌದು. ಇನ್ನು ಈ ಟೊಮೆಟೊ ಬೆಳೆಯಲ್ಲಿ ಕಂಡುಬರುವಂಥ ಎಲೆ ತಿನ್ನುವಂಥ ಕೀಟಗಳು ಯಾವ್ಯಾವು ಅಂತೀರಿ? ಸೊ ಟೊಮೆಟೊ ಬೆಳೆಯಲ್ಲಿ ಎಲೆ ತಿನ್ನೋ ಇರೋಂಥ ಕೀಟಗಳು ಯಾವ್ದಂತಂದರೆ ಎಲೆ ಸುರಂಗ ಕೀಟ ಲೀರಿಯೋಮೈಸಾ ಟ್ರೈಫೋಲಿ ಅಂತ ನಾವು ಹೇಳ್ತೀವಿ, ಹಾಗೆಯೇ ಎಲೆ ತಿನ್ನೋ ಕೀಟ ಸ್ಪೊಡಾಪ್ಟೋರಾ ಲಿಟೋರಾ ಅಂತ ಹೇಳ್ತೀವಿ, ಇತ್ತೀಚೆಗೆ ಬಂದಂಥ ದಕ್ಷಿಣ ಅಮೆರಿಕದ ಎಲೆ ಸುರಂಗ ಕೀಟ ಟ್ಯೂಟಾಪ್ಸುಲೋಟ ಅಂತೇಳಿ ಇವು ಪ್ರಮುಖವಾಗಿ ಎಲೆ ತಿಂದು ನಮಗೆ ಬೆಳೆನ ಹಾನಿ ಮಾಡ್ತಕ್ಕಂಥ ಪ್ರಮುಖ ಕೀಟಗಳಾಗ್ತವೆ. ಅಂದರೆ ಈಗ ಎಲೆ ಸುರಂಗ ಮಾಡುವಂಥ ಕೀಟಗಳು ಅಂತ ತಾವು ಹೇಳಿದಿರಿ, ಈ ಒಂದು ಕೀಟದ ಹಾನಿಯ ಲಕ್ಷಣಗಳು ಏನೇನು, ಏನು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸೊ ಈ ಎಲೆ ಸುರಂಗ ಮಾಡ್ತಕ್ಕಂಥ ಕೀಟಗಳು ಹೆಚ್ಚಾಗಿ ಸಸಿ ಮಡಿಯಲ್ಲಿ ಕಂಡು ಬರ್ತವೆ. ನಂತರ ಗಿಡಗಳು ಬೆಳೆದಂತೆಲ್ಲ ಈ ಬಾಧೆಯು ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮರಿ ಹುಳುಗಳು ಎಲೆಯ 2 ಪದರಗಳ ಮಧ್ಯೆ ಸುರಂಗವನ್ನು ಮಾಡಿಕೊಂಡು ಹಸಿರಿನ ಭಾಗ ಪತ್ರರಿತ ಸಮೇತ ತಿಂದು ಹಾವಿನ ಆಕಾರದಲ್ಲಿ ಅಥವಾ ಬೊಬ್ಬೆ ಆಕಾರದಲ್ಲಿ ಸುರಂಗಗಳನ್ನ ಮಾಡ್ತದೆ. ಕ್ರಮೇಣ ಹಸಿರಿನ ಭಾಗ ಎಲ್ಲ ತಿಂದಾದ್ಮೇಲೆ ಇಡೀ ಎಲೆನೆ ಒಣಗ್ಬಿಟ್ಟು ಅಂತ ಗಿಡದಲ್ಲಿ ಅಥವಾ ಅಂತ ಎಲೆಗಳಲ್ಲಿ ದ್ಯುತ್ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ಏನ್ ಹೇಳ್ತೀವಿ ಅದು ಕುಗ್ಗಿ ಅಂತ ಒಂದು ಗಿಡದಲ್ಲಿ ತನ್ನ ಆಹಾರ ತಾನು ತಯಾರು ಮಾಡ್ಕೊಳ್ಳೋ ಅಂತ ಶಕ್ತಿ ಕುಂದುತ್ತೆ. ಕುಸಿಯೋದ್ರಿಂದ ಏನಾಗುತ್ತೆ, ಹೂ ಬಿಡ್ತಕ್ಕಂತ ಸಂಖ್ಯೆ ಕಾಯಿ ಬಿಡ್ತಕ್ಕಂತ ಸಂಖ್ಯೆ ಕಡಿಮೆ ಆಗ್ತದೆ. ಕ್ರಮೇಣ ರೈತರು ಪಡಿತಕ್ಕಂಥ ಇಳುವರಿಯಲ್ಲೂ ಕೂಡ ನಾವು ಏರುಪೇರನ್ನು ಕಾಣ್ಬೋದು. ಇದು ಮುಖ್ಯವಾಗಿ ಈ ಎಲೆ ಸುರಂಗ ಮಾಡುವಂತ ಕೀಟಗಳ ಹಾವಳಿ ಲಕ್ಷಣಗಳು ಆಯ್ತು. ಇನ್ನ ಈ ಹತೋಟಿ ಕ್ರಮಗಳು ಏನೇನು ಅಂತೀರಿ? ಈ ಎಲೆ ಸುರಂಗದ ಕೀಟಗಳ ಹತೋಟಿ ಮಾಡೋದಾದ್ರೆ ನಾವು ಹಾನಿ ಪ್ರಾರಂಭದಲ್ಲೇ ನರ್ಸರಿಯಲ್ಲಿ ಸಸಿ ಮಡಿಯಲ್ಲೇ ಪ್ರಾರಂಭ ಆಗೋದ್ರಿಂದ ಸುರಂಗ ಮಾಡಿದಂತ ಅಥವಾ ಬೊಬ್ಬೆ ಕಂಡು ಬಂದಂತ ಎಲೆಗಳನ್ನ ನಾವು ಆಗಾಗ್ಗೆ ಕಿತ್ತು ನಾವು ಅದನ್ನ ಸುಡಬೇಕು. ಅದ ನಂತರ 4% ಬೇವಿನ ಬೀಜದ ಕಷಾಯವನ್ನು ನಾವು ತಯಾರಿಸಿಕೊಂಡು ನಮ್ಮ ಮನೆಯಲ್ಲೇ ತಯಾರಿಸಿಕೊಂಡು ಸಿಂಪಡಣೆ ಅದನ್ನು ಕೂಡ ನಾವು ಸಿಂಪಡಣೆ ಮಾಡಿದ್ದಾದ್ರೆ ನಾವು ಇದನ್ನು ಕೂಡ ಖಂಡಿತ ನಾವು ಹತೋಟಿಯಲ್ಲಿ ಇಡಬಹುದು. ಒಂದ್ ವೇಳೆ ಅದು ಮಾಡ್ಕೊಳ್ಳಕ್ಕೆ ಸಾಧ್ಯವಾಗದಿದ್ದಾಗ, ಲೇಬರ್ ಕೊರತೆ, ಕೂಲಿಯವರು ಕೊರತೆ ಇದ್ದಾಗ ನಾವು ಟ್ರೈ ಅಜೋಫಾಸ್ ಎಂಬ ಒಂದು ಕೀಟನಾಶಕ ಸಿಗ್ತದೆ ಮಾರ್ಕೆಟಲ್ಲಿ, ಅದನ್ನು ಕೂಡ 2 ml ಪ್ರತಿಯೊಂದು ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡಿದ್ದೆ ಆದ್ರೆ ಅದನ್ನು ಕೂಡ ನಾವು ಹತೋಟಿಯಲ್ಲಿ ಇಡಬಹುದಾಗಿದೆ. ಇವು ಮುಖ್ಯವಾಗಿ ಎಲೆ ಸುರಂಗ ಮಾಡುವಂತ ಕೀಟಗಳ ಒಂದು ನಿಯಂತ್ರಣದ ಬಗ್ಗೆ. ಅಂದ್ರೆ ಇವು ಬೇರೆ ಬೇರೆ ಕೀಟಗಳು ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಉಂಟು ಮಾಡ್ತವೆ. ಕೆಲವು ಸುರಂಗ ಕೊರೆದ್ರೆ ಇನ್ನೊಂದು ಕೆಲವು ಬೊಬ್ಬೆ ಉಂಟು ಮಾಡ್ತವೆ ಈ ರೀತಿಯಾಗಿ. ಇನ್ನ ಈ ಎಲೆ ತಿನ್ನುವಂತ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ಎಲೆ ತಿನ್ನೋ ಕೀಟಗಳು ಅಂತಂದ್ರೆ, ಸೊ ಹೆಸರು ಹೇಳದ ಹಾಗೆ ಪ್ರಾರಂಭದಲ್ಲೇ ಮೊದಲನ ಹಂತದ ಮರಿಹುಳುಗಳೇ ಎಲೆಯ ಹಸಿರು ಭಾಗವನ್ನು ಕೆರೆದು ತಿಂತ ಹೋಗ್ತದೆ. ನಂತರ ಎಲೆಗಳನ್ನ ಫುಲ್ಲು ಪೂರ್ತಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ, ಎಲೆ ದ್ಯುತ್ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಿಸಿಸ್ ಅಂತಾನೆ ಹೇಳ್ತೀವ, ನಡೆಸಕ್ಕಾಗಲ್ಲ ಅದಕ್ಕೆ ಆ ಕ್ರಿಯೆಗೆ ಪ್ರಕ್ರಿಯೆಗೆ ಅಲ್ಲಿ ಅವಕಾಶ ಇಲ್ಲದೇನೆ ಗಿಡಗಳು ಕುಜ್ಜುವಾಗ ಆಗ್ತದೆ, ಕುಂಠಿತ ಆಗ್ತದೆ, ಬೆಳವಣಿಗೆ ಕುಂಠಿತ ಆಗ್ತದೆ, ಆಮೇಲೆ ಹೂವ ಮತ್ತು ಕಾಯಿ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಎಲೆ ತಿನ್ನುವಂತ ಕೀಟದ ಒಂದು ನಿಯಂತ್ರಣವನ್ನು ಹೇಗೆ ಮಾಡೋದು ಅಂತೀರಿ? ಸೊ ಎಲೆ ತಿನ್ನೋ ಕೀಟದ ನಿಯಂತ್ರಣ ಕೂಡ ನಾನು ಇತರೆ ಎಲೆ ಸುರಂಗ ಕೀಟಗಳು ಹೇಳಿದಾಗೆ ಅದೇ ರೀತಿಯಲ್ಲೇ ಮಾಡಬಹುದು. ಆದ್ರೆ ಇನ್ನೊಂದು ಅಂಶ ಏನಂತಂದ್ರೆ, ವಿಷಪೂರಿತ ಆಹಾರ ತಯಾರಿಕೆ ಮಾಡಿ ಅದನ್ನು ಬಳಸೋದ್ರಿಂದ ಕೂಡ ಇದನ್ನ ಅತಿ ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬಹುದು. ಸೊ ಅದನ್ನ ವಿಷಪೂರಿತ ಆಹಾರ ನಾವು ಹೇಗೆ ತಯಾರಿಸ್ತೀವಿ ಅಂತಂದ್ರೆ, 25 kg ಅಕ್ಕಿ ಅಥವಾ ಗೋಧಿ ತೌಡನ್ನು ತಗೊಳ್ತೀವಿ, ಅದಕ್ಕೆ 2 kg ಬೆಲ್ಲ ಬೆರೆಸ್ತೀವಿ, 125 ml ಮಾನೋಕ್ರೋಟೋಫಸ್ ಕೀಟನಾಶಕವನ್ನು ಬೆರೆಸಿ 5 L ನೀರನ್ನ ಚುಮುಕಿಸಿ ಅದನ್ನೆಲ್ಲ ಮಿಶ್ರಣ ಮಾಡಿ ನೀಟಾಗಿ ಅದನ್ನ ಒಂದು 12 ಅಥವಾ ಒಂದು 15 ಹೊತ್ತು ನಾವು ಮಾಗಕ್ಕೆ ಬಿಡಬೇಕು. ಮಾಗಕ್ಕೆ ಬಿಟ್ಟು ತದನಂತರ ನಾವು ಮರುದಿನ ಅದನ್ನ ತಗೊಂಡೋಗಿ ಬೆಳೆಗಳ ಸಾಲುಗಳ ಮಧ್ಯೆ ಸಂಜೆ ಹೊತ್ತಲ್ಲಿ ನಾವು ಎರಚಿ ಬಂದಿದ್ದೆ ಆದರೆ, ಸೊ ನಾವು ಬೆಲ್ಲ ಸೇರಿಸೋದ್ರಿಂದ ಇಟ್ ಆಕ್ಸ್ ಎ ಫ್ಯಾಗೋಸ್ಟಿಮ್ಯುಲೆಂಟ್. ಸೊ ಅದು ಆಹಾರ ಆಕರ್ಷಕವಾಗಿ ಆಕ್ಟ್ ಮಾಡಿ ಈ ಕೀಟಗಳನ್ನ ರಾತ್ರಿ ಹೊತ್ತು ಅಷ್ಟೇ ಇದ್ರ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ಸಂಜೆ ಹೊತ್ತು ಹಾಕಿದ್ರೆ ಇದು ಪರಿಣಾಮಕಾರಿಯಾಗಿ ನಮ್ಗೆ ಒಳ್ಳೆ ಫಲಿತಾಂಶ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಇದು ಮುಖ್ಯವಾಗಿ ಎಲೆ ತಿನ್ನುವ ಕೀಟದ ಒಂದು ನಿಯಂತ್ರಣದ ಬಗ್ಗೆ ಆಯ್ತು. ಇನ್ನ ಮುಖ್ಯವಾಗಿ ಈ ಟೊಮ್ಯಾಟೋವನ್ನ ಬಾಧಿಸೋದು ಅಂದ್ರೆ ಕಾಯಿಕೊರಕ ಕೀಟ. ಹೌದು, ಇದು ಹೆಲಿಕೋವರ್ಪ ಆರ್ಮಿ ಜರ ಅಂತ ವೈಜ್ಞಾನಿಕವಾಗಿ ಕರೀತಾರೆ. ಇದನ್ನ ಸರ್ವಭಕ್ಷಕ ಕೀಟ ಅಂತ ಕೂಡ ಕರೀತಾರೆ. ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಕಾಯಿಕೊರೆ ಹುಳ ಹೆಸರು ಹೇಳಿದಾಗೆ ಇದು ಪ್ರಾರಂಭದ ಮರಿ ಹುಳುಗಳು ಎಲೆಗಳನ್ನು ತಿಂತಾ ಇರುತ್ತೆ. ಸೊ ಎಲ್ಲಿ ತನಕ ತಿಂತಾ ಇರುತ್ತೆ, ಮೊಗ್ಗು ಕಾಯಿ ಎಲೆ ಈಚು ಬರೋ ತನಕನು ಎಲೆ ತಿನ್ಕೊಂಡು ಅದು ಜೀವನ ನಡೆಸ್ತಾ ಇರುತ್ತೆ, ಮುಂದುವರಿಸ್ತಾ ಇರುತ್ತೆ. ಯಾವಾಗ ಹೂವ ಕಾಯಿ ಪಿಂದೆ ಬರ್ಲಿ ಈಚು ಬರ್ಲಿಕ್ಕೆ ಪ್ರಾರಂಭ ಆಗ್ತದೋ ಅಲ್ಲಿಂದ ನಂತರ, ಸೊ ಈ ಹುಳುಗಳು ಯಾವುದೇ ಕಾರಣಕ್ಕೂ ಎಲೆಗಳನ್ನ ತಿನ್ನಕ್ ಹೋಗಲ್ಲ. ಸೊ ಈ ಮೊಗ್ಗು ಕಾಯಿ ಪಿಂದೆ, ಸೊ ಇವನ್ ತಿನ್ಕೊಂಡು ಅದರ ಜೀವನ ಚಕ್ರನ ಮುಂದುವರಿಸ್ತಾ ಇರುತ್ತೆ. ಆದ್ರೆ ಇದರಿಂದ ಒಂದು ಸ್ವಭಾವ ಹೇಗಂತಂದ್ರೆ, ಯಾವುದೇ ಹೂವ ತಿನ್ಲಿ ಮೊಗ್ಗು ತಿನ್ಲಿ ಎಳೆ ಕಾಯಿ ತಿಂದ್ರೂ ತನ್ನ ತಲೆ ಭಾಗ ಮಾತ್ರ ಕಾಯಿ ಒಳಗೆ ಹಾಕ್ಬಿಟ್ಟು, ರಂಧ್ರ ಕೊರೆದು ತಲೆ ಮಾತ್ರ ಒಳಗೆ ಹಾಕ್ಬಿಟ್ಟು ಒಳಗೆ ಬೆಳೀತಾ ಇರತಕ್ಕಂತ ಬೀಜ ಇರ್ಬೋದು, ಕಾಯಿ ತಿರುಳು ಇರ್ಬೋದು, ಮೊಗ್ಗಾದ್ರೆ ಗರ್ಭಾಂಶ ಏನಿದೆಯೋ ಅದನ್ನ ತಿನ್ಬಿಟ್ಟು ಹಾಳ್ ಮಾಡ್ತದೆ. ಯಾವುದೇ ಕಾರಣಕ್ಕೆ ಇಡೀ ದೇಹ ಇಡೀ ಹುಳನೇ ಒಳಗೆ ಸೇರ್ಕೊಂಡು ಯಾವುದೇ ಕಾರಣಕ್ಕೆ ತೊಂದರೆ ಮಾಡಲ್ಲ, ಅನುಕೂಲ ಗುರ್ಸಕ್ಕೆ ಒಳ್ಳೆ ಇದು ಚಿಹ್ನೆ. ಸೊ ಹಾಗೆ ಆಮೇಲೆ ಈ ಹುಳುಗಳು ಯಾವುದೇ ಕಾರಣಕ್ಕೆ ಸಂಪೂರ್ಣ ಕಾಯನ್ನು ತಿನ್ನೋದಿಲ್ಲ, ಸ್ವಲ್ಪ ತಿಂದು ತಿರುಳು ಬಿಡೋದ್ರಿಂದ ಏನಾಗುತ್ತೆ, ಅಂತ ಕಾಯಿಗಳಿಗೆ ತೇವಾಂಶ ಏನಾದ್ರು ಸೇರ್ಕೊಂಡಾಗ ಸೊ ಅಂತ ಕಾಯಿಗಳು ಕೊಳೆಯುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಶಿಲೀಂಧ್ರ ಬೆಳವಣಿಗೆ ಆಗುತ್ತೆ, ಆಮೇಲೆ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ, ಆಮೇಲೆ ಅಂತ ಕಾಯಿಗಳು ನಮಗೆ ಬಳಕೆಗೂ ಕೂಡ ಯೋಗ್ಯವಾಗಿರೋದಿಲ್ಲ. ಇದು ಮುಖ್ಯವಾಗಿ ಕಾಯಿಕೊರಕದ ಹಾವಳಿ ಲಕ್ಷಣಗಳು. ಇನ್ನು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕು ಅಂತೀರಿ ಈ ಕಾಯಿಕೊರಕದ ನಿರ್ವಹಣೆ? ಈ ಕಾಯಿಕೊರಕ ತಾವಾಗಲೇ ಚರ್ಚೆ ಮಾಡಿದ ಹಾಗೆ ಇದು ಸರ್ವಭಕ್ಷಕ ಪೀಡೆ ಅಂತ ಹೇಳ್ತೀವಿ. ಸುಮಾರು ಒಂದು 200 ಹೆಚ್ಚು ಆಶ್ರಯ ಬೆಳೆಗಳು ಗಿಡಗಳು ಇರೋದ್ರಿಂದ ಇದನ್ನ ನಾವು ಒಂದೇ ಒಂದು ವಿಧಾನವನ್ನು ಬಳಸಿ ನಾವು ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಒಂದು ಸಮಗ್ರವಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದಾದರೆ ನಾವು ಖಂಡಿತ ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಪ್ರಮುಖವಾಗಿ ನಾವು ಹೇಳೋದಾದರೆ ಮಾಗಿ ಉಳುಮೆ. ಸೊ ಯಾವುದೇ ಬೆಳೆ ಆದ ನಂತರ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಈ ಕಾಯಿಕೊರೆಯ ಹುಳ ಕೋಶಾಂಶ ಕೋಶಾವಸ್ಥೆ ಅಂತ ಏನು ಅಂತ ಇರುತ್ತೋ ಅದು ಭೂಮಿಯಲ್ಲಿ ಮಣ್ಣಲ್ಲಿ ಅಡ್ಕೊಂಡು ಕೂತಿರುತ್ತೆ. ಯಾವಾಗ ಮಾಗಿ ಉಳುಮೆ ಮಾಡ್ತೀವೋ ಆವಾಗ ಆ ಕೋಶಾವಸ್ಥೆ ಹೊರಗೆ ಹಾಕ್ಬಿಟ್ಟು ಸ್ವಾಭಾವಿಕ ಶತ್ರುಗಳಿಗೆ ತುತ್ತಾಗುವಂತೆ ಮಾಡಿಬಿಟ್ಟು ಆ ಕೋಶಾವಸ್ಥೆ ಅಂತದಲ್ಲೇ ಅದನ್ನ ನಾಶಪಡಿಸ್ಲಿಕ್ಕೆ ಅವಕಾಶ ಆಗ್ತದೆ. ಅದಲ್ಲದೇನೆ ನಾವು ಬಲೆ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶ ಇದೆ. ಸೊ ಅದರಲ್ಲಿ ಟೊಮೆಟೊ 25 ದಿನದ ವಯಸ್ಸಿನ ಟೊಮೆಟೊ ಸಸಿ ಜೊತೆಯಲ್ಲಿ 40 ದಿನದ ವಯಸ್ಸಿನ ಚೆಂಡುವ ಜೈಂಟ್ ಆಫ್ರಿಕನ್ ಟಾಲ್ ಚೆಂಡುವ ಅಂತ ಹೇಳ್ತೀವಿ. ಇದನ್ನ ಒಟ್ಟೊಟ್ಟಿಗೆ ನಾಟಿ ಮಾಡ್ಬೇಕಾರೆ ಪ್ರತಿ 14 ಸಾಲಿಗೆ ಒಂದು ಸಾಲು ನಾವು ಚೆಂಡುವ ನೆಟ್ಟಿದ್ದೆ ಆದ್ರೆ ಸೊ ನಮಗೆ ಕಾಯಿ ಟೊಮೆಟೊದಲ್ಲಿ ಕಾಯಿ ಬರೋಂತ ಅಂತ ಚೆಂಡುವದಲ್ಲಿ ಹೂ ಬರ್ತಕ್ಕಂತ ಅಂತ ಎರಡು ಒಟ್ಟಿಗೆ ಒಂದೇ ಸಮಯದಲ್ಲಿ ಬರೋದ್ರಿಂದ ಏನಾಗುತ್ತೆ, ಕಾಯಿ ಕೊರೆಯಂತ ಹುಳ ಟೊಮಾಟೋಗ್ ಬರೋ ಮೊದಲು ಫಸ್ಟ್ ಚೆಂಡುವ ಹೂವಿನ ದಳ ತಿನ್ಲಿಕ್ಕೆ ಅಲ್ಲಿಗೆ ಆಕರ್ಷಣೆಗೊಳ್ತದೆ. ಆಮೇಲೆ ನಾವು ಪದೇ ಪದೇ ಆ ಚೆಂಡುವನ ಕಿತ್ತು ನಾವು ಮಾರಾಟಕ್ಕಾಗ್ಲಿ ನಮ್ಮ ಬಳಕೆಗಾಗ್ಲಿ ತೆಗೆಯೋದ್ರಿಂದ ಏನಾಗುತ್ತೆ, ಈ ಕಾಯಿ ಕೊರೆ ಹುಳ ಚಿಟ್ಟೆ ಕೂಡ ಆ ದಳಗಳ ಮೇಲೇನೆ ಮೊಟ್ಟೆ ಇಡ್ತಾ ಇರುತ್ತೆ, ಆಕರ್ಷಣೆಗೊಂಡು ಅದ್ರ ಮೇಲೇನೆ ಮೊಟ್ಟೆ ಇಡ್ತದೆ. ನಾವು ಪ್ರತಿ ಒಂದು ಹಂತದಲ್ಲೂ ನಾವು ಚೆಂಡುವ ತೆಗೆದು ಕಿತ್ತು ತೆಗೆಯೋದ್ರಿಂದ ಏನಾಗುತ್ತೆ, ಅಲ್ಲಿ ಅದ್ರ ಮೇಲೆ ಇಟ್ಟಂತ ಮೊಟ್ಟೆಗಳನ್ನ ಸಮೇತ ನಾವು ತೆಗೆದಂಗೆ ಆಗುತ್ತೆ. ಇಲ್ಲ ಆದ್ರೆ ಒಂದ್ ವೇಳೆ ಮರಿಹುಳ ಇದ್ರೂ ಚೆಂಡುವಿನ ಮೇಲೆ ಮರಿಹುಳುಗಳು ಇದ್ರೂ ನಾವು ಇಡೀ ಒಂದು ಎಕರೆ ಪ್ರದೇಶದಲ್ಲಿ ಮುಖ್ಯ ಜಮೀನಿಗೆ ಸಿಂಪರಣೆ ಮಾಡೋ ಬದಲು ಆ ಚೆಂಡುವಿನ ಸಾಲಿಗೆ ಮಾತ್ರ ನಾವು ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕೀಟನಾಶಕದ ಪ್ರಮಾಣ ಕಡಿಮೆ ಆಗ್ತದೆ, ಕೂಲಿ ಆಳುಗಳ ವೆಚ್ಚ ಕಡಿಮೆ ಆಗ್ತದೆ, ಸಮಯ ಕೂಡ ನಮಗೆ ಉಳಿತಾಯ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಮಾಡಿಕೊಳ್ಳೋದ್ರಿಂದ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು ಬಲೆ ಬೆಳೆಯನ್ನು ಬಳಸಿ. ಹೌದು, ಅದಲ್ಲದೇನೆ ಈ ಕಾಯಿ ಕೊರೆಯಂತ ಉಳುಕೆ ಮೋಹಕ ಬಳೆಗಳು ಕೂಡ ಮಾರ್ಕೆಟ್ ಅಲ್ಲಿ ದೊರೆಯುತ್ತಾ ಇದ್ದಾವೆ. ಸೊ ಅವನ್ನ 3-4 ಮೋಹಕ ಬಳೆ ಪ್ರತಿ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ನೆಟ್ಟಿದ್ದೆ ಆದ್ರೆ ಅಥವಾ ನಾವು ಅಳವಡಿಸಿದ್ದೆ ಆದ್ರೆ ಈ ಮೊಟ್ಟೆ ಇಡ್ತಕ್ಕಂಥ ಹೆಣ್ಣು ಪ್ರೌಢ ಕೀಟಗಳನ್ನ ನಾವು ಆಕರ್ಷಿಸಿ, ಇದು ಲಿಂಗಾಕರ್ಷಕ ಆಗಿರೋದ್ರಿಂದ ಆಕರ್ಷಿಸಿ ಅದರೊಳಗೆ ಬಲೆ ಒಳಗೆ ಬಿದ್ದು ಸಾಯೋ ಆಗಿ ನಾವು ಮಾಡೋದ್ರಿಂದನೂ ಕೂಡ ಮುಂದೆ ಅದು ಮೊಟ್ಟೆ ಇಡ್ತಕ್ಕಂಥ ಸಾಮರ್ಥ್ಯನ ನಾವು ತಪ್ಪಿಸ್ದಂಗಾಗತ್ತೆ. ಮುಂದೆ ಅದು ನಮಗೆ ಮಾಡ್ತಕ್ಕಂಥ ಹಾನಿಯ ಕೂಡ ನಾವು ತಡೀಬಹುದು ಪ್ರಾರಂಭದಲ್ಲಿ. ಇದು ಒಂದು ಕ್ರಮ, ಅದೊಂದು ಕ್ರಮ. ಹಾಗೆ ಇನ್ನೊಂದು ಜೈವಿಕ ನಿಯಂತ್ರಣ ಅಂತಾನೂ ಮಾಡ್ತೀವಿ. ಸೊ ಟ್ರೈಕೋಗ್ರಾಮ ಕಿಲನೀಸೆ ಎಂಬ ಪರೋಪಜೀವಿಯನ್ನು ಎಕರೆಗೆ 40,000 ಹುಳುಗಳನ್ನು ಒಂದು ವಾರದ ಅಂತರದಲ್ಲಿ 5 ಬಾರಿ ನಾವು ಬಿಡುಗಡೆ ಮಾಡೋದ್ರಿಂದ ಕೂಡ ಈ ಕಾಯಿ ಕೊರೆಯುವ ಚಿಟ್ಟೆಯ ಮೊಟ್ಟೆಗಳು ಏನಿರ್ತಾವೋ ಆ ಮೊಟ್ಟೆಗಳನ್ನ ಈ ಟ್ರೈಕೋಗ್ರಾಮ ಕಿಲನೀಸು ತಿಂದು ಹಾಳು ಮಾಡೋದ್ರಿಂದ ಕೂಡ ನಮಗೆ ಜೈವಿಕವಾಗಿ ನಮಗೆ ನಿಯಂತ್ರಣ ಸಿಗ್ತದೆ. ಸೊ ಅದನ್ನು ಕೂಡ ನಾವು ಒಂದು ಜೈವಿಕ ನಿಯಂತ್ರಣವಾಗಿ ನಾವು ಅದು ಕೂಡ ಒಂದು ವಿಧಾನವಾಗಿ ನಾವು ಬಳಸ್ಕೋಬಹುದಾಗಿದೆ. ಸರಿ ಸರಿ. ಆಮೇಲೆ ಹಾಗೆ ಎಲ್ಕೋರ್ಪ NPV ಅಂತ ನಂಜಾಣು ಸಿಗ್ತದೆ, NPV ಅಂತ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಸಿಗ್ತದೆ. ಅದು ಕೂಡ ಪ್ರತಿ ಒಂದು ಹೆಕ್ಟರ್ಗೆ 250 ಲಾರ್ವಲ್ ಇಕ್ವಲೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಬಳಸೋದ್ರಿಂದ ಏನಾಗುತ್ತೆ, ಪ್ರಾರಂಭದ ಮರಿ ಹುಳುಗಳು ಏನಿರ್ತಾವೋ ಅವು ಈಸಿಯಾಗಿ ಈ ನಂಜಾಣು ರೋಗಕ್ಕೆ ತುತ್ತಾಗ್ಬಿಟ್ಟು ಪ್ರಾರಂಭದ ಅಂತ್ಯಗಳು ಕೂಡ ಆ ರೋಗದಿಂದ ನಶಿಸಿ ಹೋಗೋದ್ರಿಂದ ಅದು ಮರಿ ಹುಳುಗಳು ಮಾಡ್ತಕ್ಕಂಥ ನಷ್ಟನೂ ಕೂಡ ನಾವು ಪ್ರಾರಂಭ ಹಂತದಲ್ಲಿ ನಾವು ತಡಿಬೋದಾಗಿದೆ. ಹಾಗೆ ಆಮೇಲೆ ಈಗ ಕಾಯಿಕೊರೆ ಹುಳುಗಳು ಕೂಡ ಸುಮಾರು ದಪ್ಪ ಆಗೋದ್ರಿಂದ ನಮಗೆ ಬರಿಗಣ್ಣಿಗೆ ಈಸಿಯಾಗಿ ಸಿಗೋದ್ರಿಂದ, ಕೈಗೆ ಸಿಗೋದ್ರಿಂದ, ಕಣ್ಣು ಕಾಣೋದ್ರಿಂದ ಈಸಿಯಾಗಿ ಕೂಡ ನಮಗೆ ಕಾಣ್ತಕ್ಕಂಥ ಹುಳುಗಳನ್ನ ದಪ್ಪವಾಗಿರ್ತಕ್ಕಂಥ 3 ಮತ್ತು 4 ಹಂತದ ಹುಳುಗಳನ್ನ ಕೂಡ ಕೈಯಿಂದ ಆರಿಸಿ ಕೂಡ ನಾವು ಸಾಯಿಸೋದ್ರಿಂದ ಕೂಡ ನಾವು ಸುಮಾರು ನಷ್ಟವನ್ನು ಆಗ್ತಕ್ಕಂಥ ನಷ್ಟವನ್ನು ಕೂಡ ನಾವು ತಡಿಬೋದು. ಸೊ ಇದೆಲ್ಲದರ ಜೊತೆಗೆ ಅನಿವಾರ್ಯ ಆದರೆ ಮಾತ್ರ ಸೊ ನಾವು ಕೀಟನಾಶಕಗಳ ಮೊರೆ ಹೋಗ್ಬೇಕಾಗ್ತದೆ. ಯಾಕೆ ಇದನ್ನ ಅನಿವಾರ್ಯ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಈಗ ನಮ್ಮ ಸಾರ್ವಜನಿಕರು ಹೆಲ್ತ್ ಕಾನ್ಶಿಯಸ್ ಅಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಇರೋದ್ರಿಂದ ರಾಸಾಯನಿಕಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಏನಾಗಿದೆ, ಸೊ ನಮಗೆ ಅನಿವಾರ್ಯ ಆದ್ರೆ ಮಾತ್ರ ನಾವು ಕೀಟನಾಶಕಗಳನ್ನ ಮರೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ನಾವು ಈ ಇತ್ತೀಚೆಗೆ ಈಗ ನಾವು ಚರ್ಚೆ ಮಾಡಿದಾಗೆ ಇತರೆ ವಿಧಾನಗಳನ್ನು ಬಳಸ್ಕೊಂಡು ನಾವು ಸಮಗ್ರವಾಗಿ ಇದನ್ನ ನಿಯಂತ್ರಣ ಮಾಡಬಹುದಾಗಿದೆ. ಅಂದ್ರೆ ಕೀಟನಾಶಕಗಳನ್ನ ಯಾವ್ಯಾವ ಬಳಸ್ಕೋಬಹುದು ಅಂತೇಳಿ, ಕೀಟನಾಶಕಗಳನ್ನ ನಾವು ಕಾಯಿಕೊರೆ ಉಳುಕೆ, ಸೊ 2 ಮಿಲಿ ಕ್ಯೂನಾಲ್ಫಾಸ್, 2 ಗ್ರಾಮ್ ಥಯೋಡಿ ಕಾರ್ಬು, 2 ಮಿಲಿ ಇಂಡಾಕ್ಸಾ ಕಾರ್ಬು, 0.5 ಅಂದ್ರೆ 1/2 ಮಿಲಿ ಸ್ಪೈನೋಸ್ಯಾಡ್, ಅದಲ್ಲದೆ ಇನ್ನು ಕ್ಲೋರೋಪೈರಿಪಾಸ್ ಅಂತ ಸಿಗ್ತದೆ. ಇನ್ನು ಅನೇಕ ರಾಸಾಯನಿಕ ಕೀಟನಾಶಕಗಳು ಮಾರ್ಕೆಟ್ ಅಲ್ಲಿ ದೊರೆಯುತ್ತವೆ. ಇವು ಪ್ರಮುಖವಾಗಿ ನಾವು ಬಳಸ್ತಕ್ಕಂಥ ಕೀಟನಾಶಕಗಳು. ಇವು ಪ್ರತಿಯೊಂದು ಲೀಟರ್ನಲ್ಲಿ ಬೆರೆಸ್ಬಿಟ್ಟು ಅದನ್ನ ನಾವು ಸಿಂಪಡಣೆ ಮಾಡಬೇಕು. ಯಾವ್ದಾದ್ರು ಒಂದು ಕೀಟನಾಶಕವನ್ನ ಯಾವ್ದಾದ್ರು ಒಂದನ್ನ ನಾವು ಬಳಸಿ ಒಂದ್ರ ನಂತರ ಇನ್ನೊಂದು ಬಳಸಬೇಕಾಗ್ತದೆ. ಒಂದು ವೇಳೆ ಏನಾದ್ರೂ ನಿಮ್ಗೆ 2 ಸ್ಪ್ರೇ ಸಿಂಪಡಣೆ ಮಾಡೋ ಅವಶ್ಯಕತೆ ಏನಾದ್ರೂ, ಒಂದು ಕೀಟನಾಶಕ ಆದ ನಂತರ ಇನ್ನೊಂದು ಕೀಟನಾಶಕ ಬಳಸಬೇಕಾಗ್ತದೆ, ಬದಲಾಯಿಸಬೇಕಾಗ್ತದೆ. ಒಂದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದನ್ನ ತಪ್ಪಿಸಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ಟೊಮೆಟೊ ಬೆಳೆನಲ್ಲಿ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎನ್ ಅಶ್ವಥ್ ನಾರಾಯಣ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9445513384. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9445513384. ತುಂಬ ಸಂತೋಷ ಡಾಕ್ಟರ್ ಅಶ್ವಥ್ ನಾರಾಯಣ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟೊಮೆಟೊ ಬೆಳೆನಲ್ಲಿ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೇ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಟೊಮೆಟೊ ಬೆಳೆಯಲ್ಲಿ ಕೀಟಪೀಡೆ ನಿರ್ವಹಣೆ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ತಜ್ಞರಾದ ಡಾಕ್ಟರ್ ಎನ್ ಅಶ್ವಥ್ ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕ್ಸಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣ್ತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೆಳಗರೆ ಗಮನಿಸಿ, ಇದೇ ಗುರುವಾರ ದಿನಾಂಕ 27ರಂದು ಸಂಜೆ 5:30-6 ಗಂಟೆಯವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ರೈತ ಸಿರಿ. ಸಿರಿಧಾನ್ಯಗಳ ಬೇಸಾಯಕ್ಕೆ ಮತ್ತು ಸಂಸ್ಕರಣೆಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ದೂರವಾಣಿ ಸಂಖ್ಯೆ 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ನೆನಪಿಡಿ, ಇದೇ ಗುರುವಾರ 27ನೇ ತಾರೀಕು ಸಂಜೆ 5:30-6 ಗಂಟೆಯವರೆಗೆ ಮೂಡಿಬರಲಿದೆ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ.